ಅಂತ ಹೇಳ್ತಾರೆ. ಎರಡು ಅಡಿಕೆ ಅಂತ ಒಂದು ಅಡಿಕೆ ಹೋಡನ್ನ ಕೊಟ್ಟು ಎಷ್ಟು ಅಡಿಕೆ ಇದೆ ಹೋಗಬೇಕು ಗೊತ್ತಿರೋದಿಲ್ಲ. ಹೇಳಿದೆ ಊಟ ಗೊತ್ತಾಗಿ ನಾಲ್ಕೈದು ದಿನ ಗೊತ್ತಾಗಿದೆ. ಅದಕ್ಕಿಂತ ದೊಡ್ಡದಾಗಿ ಗೊತ್ತಾಗಿ ಸಾಕಿನ ಕಾಲದಲ್ಲಿ ಎಷ್ಟು ದಿನ ಗೊತ್ತಾಗಿದೆ. ಅದಕ್ಕೆ ಸ್ವಲ್ಪ ದೊಡ್ಡ ಹಾಕಿರೋದು ಮತ್ತೆ ಎರಡಕ್ಕಿಂತ ಐದಾರು ಗೊತ್ತಾಗುತ್ತೆ. ಎರಡೇ ಅಡಿಕೆ ಕಾಯಿ ಅಥವಾ ಎರಡೇ ನೆಲ್ಲಿಕಾಯಿ ಒಬ್ಬ ಕೇಳುವುದಿಲ್ಲ ನಾ ಮಾಡ್ತೀನಿ ಅದಲ್ಲ ಖಂಡಿತ ತಪ್ಪು ಗೊತ್ತಿದೆ. ಅನುಗ್ರಹಿಸಬೇಕಾದ ಅಪಾಯ ವಿಚಾರ ಮಾಡಿಬಿಟ್ರೆ ಅವ ಏನಿಲ್ಲ ಲೈಫ್ ಇಲ್ಲ. ಇಡೀ ಮನುಷ್ಯನ ಬದುಕು ಅವನ ಮಾನಸಿಕ ಸ್ಥಿತಿಯ ಮೇಲೆ ಮನಸ್ಸಿನ ಎತ್ತರ ಉನ್ನತಿಗೆ ಇಲೋವೇಶನ್ ಮೇಲೆ ಇದೆ, ಅದನ್ನು ಪಂಚಜ್ಞನ ಕೈಯಲ್ಲಿದೆ. ಆದ್ದರಿಂದ ಪಂಚಜ್ಞನಲ್ಲಿ ಹೇಳ್ತಾರೆ ಪಂಚಜ್ಞೋ ಹಿ ಆತನ್ ಮನೋಹ್ಯಾತ್ಮ ಮನೋಹಿ ಲೋಕ ಮನೋಬ್ರಹ್ಮ ಮನೋ ಮನಸ್ಸು ಮನೋಹ್ಯಾತ್ಮ ನಿನ್ನ ಆತ್ಮ ಅದು ಅಂದ್ರೆ ನಿನ್ನ ಸ್ವಾಮಿ ಅದು ನಿನ್ನ ಮನಸ್ಸೇ ನಿನ್ನನ್ನು ನಿಯಂತ್ರಣ ಮಾಡ್ತಾರೆ. ನೀನು ಮನಸ್ಸಿನ ಸ್ವಾಮಿ ಅಲ್ಲ, ಮನಸ್ಸು ನಿನ್ನ ಸ್ವಾಮಿ. ನೀನು ಮನಸ್ಸು ಹೇಳಿದಾಗ ಕೇಳೋದಿಲ್ಲ, ನೀನು ಹೇಳಿದಾಗ ನಿನ್ನ ಮನಸ್ಸು ಕೇಳೋದಿಲ್ಲ. ಅದನ್ನ ನಿನಗೆ ಆತ್ಮ ಆತ್ಮ ಅಂದ್ರೆ ಕಂಟ್ರೋಲರ್ ನಿನ್ನ ಒಳಗೆ ನಿಂತು ನಿನ್ನ ನಿಯಂತ್ರಿಸುವ ಶಕ್ತಿ ಯಾವುದು ಮನಸ್ಸು ಮನೋಭಿಮಾನಿ ಅದು ಮನೋಹಿ ಆತ್ಮ ಮನೋಹಿ ಲೋಕ ನಿನ್ನ ಮನಸ್ಸು ಇಡೀ ಪ್ರಪಂಚವನ್ನ ಗ್ರಹಿಸುವುದು ನಿನ್ನ ಮನಸ್ಸನ್ನು ಪ್ರಪಂಚ ಹೇಗಿದೆ ಅನ್ನೋದೇ ವಿಷಯ. ಮತ್ತೆ ನಾನು ಹೇಗೆ ಅದನ್ನು ಗ್ರಹಿಸುತ್ತೇನೋ ಹಾಗೆ ಈಗ ನಮಗೆ ಮಾತಾಡಲಿ ಅವರು ಯಾರೋ ಮನುಷ್ಯರು ಅವರ ಬಗ್ಗೆ ನಮ್ಮೊಂದು ಅಭಿಪ್ರಾಯ ಇಲ್ಲ. ಅವ್ರು ಹೀಗೆ ಇವರು ಹೀಗೆ ಅವ್ರು ಹೀಗೆ ಎಲ್ಲರ ಬಗ್ಗೆ ನಮ್ಮ ಬಗ್ಗೆ ಒಂದು ಬಿಟ್ಟು ಎಲ್ಲರ ಬಗ್ಗೆ ನಮ್ಗೆ ಅಭಿಪ್ರಾಯ ಸಂಬಂಧಿಸಿರುತ್ತಾರೆ. ಅವ್ರು ಹಾಗೆ ಇವರು ಹೀಗೆ ಯಾರ್ಯಾರೋ ಹೇಗೆ ಹೇಗೆ ಅದಕ್ಕೇನು ಮಾಡಿದಂತೆ ಅವರು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಮನಸ್ಸು ಅವರು ಹೇಗೆ ಗ್ರಹಿಸಿದ ಹಾಗೆ ನೀವು ಒಳ್ಳೆಯವರು ಇರ್ಬೋದು, ನನಗೇನೋ ಒಂದು ಉಪಕಾರ ಮಾಡ್ರೆ ಅವ್ರು ಉಪಯೋಗಿಲ್ಲ. ನಾನು ಹೋಗಿ ಯಾವತ್ತು ಆ ಉಪಕಾರದಲ್ಲಿ ಕೇಳಿರೋ ಕಳಿಸಿಕೊಂಡ್ರೆ ಉಪಯೋಗಿಸಿ ಕಾರಣ ಅಂದ್ರೆ ನನ್ನ ಮಾನದಂಡ ನೀವು ಏನು ಅನ್ನೋದಕ್ಕೆ ನನ್ನ ಮನಸ್ಸು ಮಾಡ್ದಂಡವಾಗುತ್ತೆ. ನಿಮ್ಮಲ್ಲಿ ನಿಜವಾದ ವ್ಯಕ್ತಿತ್ವ ಅಲ್ಲ, ನೀವು ಏನೋ ಆಗಿರ್ಬೋದು, ನನ್ನ ಮನಸ್ಸು ಏನು ತಿಳ್ಕೊಂಡಿದ್ದೋ ಅದೇ ಸತ್ಯ. ನಾನು ಅದನ್ನು ಮನೋಹಿ ಲೋಕ ನೀ ಜಗತ್ತನ್ನು ಅರಿಯುವ ಮಾನದಂಡ ಮನಸ್ಸು, ನನ್ನನ್ನು ಆಳುವುದು ಮನಸ್ಸು, ನೀ ಜಗತ್ತನ್ನು ನಾನು ಅರ್ಥ ಮಾಡಿಕೊಂಡು ನನ್ನ ಮನಸ್ಸಿನ ಮೂಲಕ ಇಫ್ ಮೈ ಅಪ್ರೋಚ್ ಮೆಂಟಲ್ ಅಪ್ರೋಚ್ ಈಸ್ ರಾಂಗ್ ದ ಎಂಟೈರ್ ಕನ್ಕ್ಲೂಷನ್ ಈಸ್ ರಾಂಗ್. ಎಷ್ಟು ವಿಚಿತ್ರ, ಒಂದು ಲಿಂಕ್ ತಪ್ಪಿ ಹೋಯಿತು ಅಂದ್ರೆ ನಾವು ಎಲ್ಲವನ್ನೂ ನಮ್ಮ ಮನಸ್ಸಿನ ಮಾನದಂಡದಿಂದ ನೋಡುತ್ತೀವಿ. ಅದರ ಮೇಲೆ ಎಷ್ಟು ಓವರ್ ಕಾನ್ಫಿಡೆನ್ಸ್, ಪ್ರತಿಯೊಂದು ನಮಗಿರ್ತಕ್ಕಂತೆ ಕರೆಕ್ಟ್, ಉಳಿದವರಿಗೆ ತೋರಿಸಿದ್ದು ಕರೆಕ್ಟ್ ಅಲ್ಲ. ಇದೊಂದು ಭಾವನೆ ಇರ್ತದೆ, ಕೂಡ ಇದ್ದೇವೆ ಸರ್ವೋಪಿನಲ್ಲಿದ್ದೆ ನಕ್ಷತ್ರ ಮತ್ತೆ ಹೇಳಿದ ಮಾತನೇ ಎಂದು ಹೇಳಿದ್ದೇನೆ. ಸರ್ವೋಪಿ ಮಲ್ಲಿದ್ದೆ ಲೋಕೆ ಆತ್ಮಾನು ಪ್ರತಿಯೊಬ್ಬರಿಗೂ ಬಂದಿದ್ದ ಒಂದು ಭಾವನೆ ಇದೆ. ಅದು ಹೇಳೋದಿಲ್ಲ, ಹೇಳುವುದು ಖುಷಿಯ ಕೈತಪ್ಪಿ ನಂಬುತ್ತಾರೆ, ಹೇಳೋದಿಲ್ಲ. ಅದು ಪ್ರತಿಯೊಬ್ಬರಿಗೆ ಬಂದಿದ್ದೆ ಅಂದ್ರೆ ಜಗತ್ತಿನಲ್ಲಿ ಇರುವವರೆಲ್ಲರಿಗಿಂತ ಜಾಸ್ತಿ ಜಾಗ ನಾನು. ಅದು ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿದೆ. ಗೊತ್ತು ಗೊತ್ತು ಅಂದ್ರೆ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಇನ್ ದ ವರ್ಲ್ಡ್. ಅದರಿಂದ ಮೈ ಡಿಸಿಷನ್ ಈಸ್ ಫೈನಲ್, ನಿಮ್ಮ ತೀರ್ಮಾನಗಳೆಲ್ಲ ನಾನೇ ದೊಡ್ಡ ದೇವತೆ ನಾನು ಇಷ್ಟು ಬುದ್ಧಿಮಂತ ಇದೀವಿ ಯಾರು ಗೊತ್ತಿರೋ ದೇವತೆ ಬದಲು ಆಗ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾನೆ. ಪ್ರತಿಯೊಬ್ಬರು ತಾನು ಬಹಳ ಜಾಗ ಉಳಿದವರಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇದೆಲ್ಲ ಮನಸ್ಸಿನ ಆಗ ಮನಸ್ಸಿನ ಮಂಗತನ ಮಂಗ್ಯಾಗ. ಅದರಿಂದ ಮನೋಹಿ ಲೋಕ ಮನೋಹಿ ಆತ್ಮ, ನಿನ್ನನ್ನು ನಿಯಂತ್ರಿಸುವುದು ಮನಸ್ಸು. ಇಡೀ ಜಗತ್ತಿನ ಬಗ್ಗೆ ಏನು ತೀರ್ಮಾನ ಉಂಟಾರೆ ಸರಿ ತಪ್ಪು ಬೇರೆ, ಜಗತ್ತು ಅವರ ಹಾಗೆ ಇವರಿಗೆ ಅದು ಹೀಗೆ ಅದು ಹಾಗೆ ಎಲ್ಲ ನಿನ್ನ ಮನಸ್ಸು. ಒಬ್ಬನಿಗೆ ಚಿನ್ನ ಸಿಕ್ಕಿದಾಗ ಸಂತೋಷ, ಇನ್ನೊಬ್ಬ ಚಿನ್ನ ಧನ ಕನಕ ದುಡ್ಡು ಕೊಟ್ರೆ ಸಮರಷ್ಟ ಸಮಕಾಲ ಏನ್ ಮಾಡೋದು ಎಂದರೆ ಸಾಕ್ತಾರೆ. ಇಬ್ಬರಿಗೆ ಒಬ್ಬನಿಗೆ ಚಿನ್ನದ ಮೇಲೆ ಇರುವ ಮಾನಸಿಕ ಮೋಹಕ, ಇನ್ನು ಚಿನ್ನವನ್ನು ಪ್ರೀತಿಸದೇ ಇರತಕ್ಕಂಥ ಒಂದು ಮಾನಸಿಕ. ಎಲ್ಲ ಕೆಲವರಿಗೆ ಸಮರಷ್ಟ ಜ್ಞಾನಿಗಳು ಚಿನ್ನವನ್ನ ಕಲ್ಲಿನ ದುಡ್ಡು ಕೊಟ್ರೆ ಅದು ಅದು ವಚನ ಸಲ್ಲಿ ಮಂದಿನ ತೆಗೆದು ಬರ್ತದೆ ಚಿನ್ನ ತೆಗೆದುಕೊಟ್ರೆ ಇಲ್ಲಿ ಮಾಡಬೇಕಾಗುತ್ತೆ. ಜ್ಞಾನಿಗಳು ಮತ್ತು ತೀರ್ಥಗಳು ಅಂದ್ರೆ ಮಂಗಳು ಮಂಗನ ದೇವಿ ಮಾಡಿಕೆ ಮಂಗನ ದೇವಿ ಮಾಡಿಕೆ ಕೊಟ್ಟು ಸಾಧ್ಯ ಮತ್ತು ಅಪರೋಕ್ಷ ಜ್ಞಾನಗಳ ದೇವಿ ಮಾಡಿಕೆ ಕೊಟ್ಟು ಸಾಧ್ಯ. ಅವರು ಸ್ವಲ್ಪ ಸಾಧ್ಯ ಮಂಗನ ಸಾಧ್ಯ ಅಪರೋಕ್ಷ ನಂಬರ್ಗಿಂತ ಹೆಚ್ಚಿದೆ ಅವರಿಗೆ ಅದನ್ನು ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಫಾರ್ ದಮ್. ಪ್ರಶ್ನೆ ಏನಂದ್ರೆ ಯಾವುದೇ ವಸ್ತು ಅಮೂಲ್ಯ ಅಂದ್ರೆ ನನಗೆ ಇಷ್ಟವಾದದ್ದು ನನಗೆ ಅಮೂಲ್ಯ ಅಷ್ಟೇ ಅಲ್ವಾ? ನನಗೆ ಯಾವ್ದು ಇಷ್ಟ ಇಲ್ಲವೋ ಅದು ಎಷ್ಟು ಅಮೂಲ್ಯ ನನಗೆ ನನಗೆ ಐ ಡೋಂಟ್ ಲೈಕ್ ನನಗೆ ಅದು ಇಷ್ಟ ಇಲ್ಲ. ನನಗೆ ಇಷ್ಟವಾದದ್ದು ನನಗೆ ಅಮೂಲ್ಯ. ಪ್ರೆಷಸ್ ಅನ್ನೋದು ಯಾವುದು ನನ್ನ ಮನಸ್ಸು ಯಾವ್ದು ಮೆಚ್ಚಿದ್ರು ಅನ್ನೋದು ನನಗೆ ಪ್ರೆಷಸ್. ಯಾವ್ದು ಮನಸ್ಸು ಮೆಚ್ಚಲಿಲ್ಲ ಅದು ವ್ಯಾಲ್ಯೂಲೆಸ್. ಹಾಗಾಗಿ ಬಂಗಾರ ಚಿನ್ನ ಮನಸ್ಸಿ ತುಂಬಾ ಹೆಚ್ಚುಕೊಂಡ ಮನಸ್ಸಿಗೆ ಬಹಳ ಇಷ್ಟ ಅದು ಯಾವುದರ ಬಗ್ಗೆ ಮಹತ್ವ ಬುದ್ಧಿಯೇ ಇಲ್ಲ. ಅದನ್ನು ಕೊಟ್ಟು ಚೆಲ್ಲಿ ಹೋಗುವಂತ ಅವರ ಮನಸ್ಸು ಅದನ್ನು ಮಹತ್ವ ಬುದ್ಧಿ ಎಲ್ಲಕ್ಕೂ ಕಾರಣ ಮನಸ್ಸು ಪ್ರವೃತ್ತಿಗೆ ಕಾರಣ ಮನಸ್ಸು. ಕಾರಣ ಮನಸ್ಸು, ಸಂಸಾರದಲ್ಲಿ ನಿವೃತ್ತಿ ಕಾರಣ ಮನಸ್ಸು, ಬಂಧನಕ್ಕೆ ಕಾರಣ ಮನಸ್ಸು, ಮೋಕ್ಷಕ್ಕೆ ಕಾರಣ ಮನಸ್ಸು. ಬಂಧಾಯ ವಿಷಯ ಆಸಕ್ತ, ವಿಷಯದಲ್ಲಿ ಆಸಕ್ತವಾದ ಮನಸ್ಸೇ ಬಂಧನಕ್ಕೆ ಕಾರಣ. ವಿಷಯದಿಂದ ಕಳಿಸು ನಮಮ ನಮಮ, ಮಮ ಮಮ ಮಮ ಅಂದ್ರೆ ಸಂಸಾರ, ನಮಮ ನಮಮ ಅಂದ್ರೆ ಮೋಕ್ಷಕ್ಕೆ. ಎರಡಕ್ಷರದ ಮನಸ್ಸು ಸಂಸಾರಕ್ಕೆ, ಮೂರಕ್ಷರದ ಮನಸ್ಸು ಮೋಕ್ಷಕ್ಕೆ. ಅಂದ್ರೆ ಮನುಷ್ಯನ ಸಮಸ್ತಕ್ಕೂ ಮನಸ್ಸುಗಾರ. ಅದರಿಂದ ಮನೋಧ್ಯಾತ್ಮ ಮನೋಲೋಕ ಮನೋಬ್ರಹ್ಮ ನಿನಗೆ ಬಹಳ ಮುಖ್ಯ. ಅಂದ್ರೆ ನಿನ್ನ ಮನಸ್ಸಲ್ಲಿ ಇರ್ತಕ್ಕ ಭಗವಂತನ ರೂಪಾಂತರ ಮಾಡು ಮನಸ್ಸಿನಲ್ಲಿ. ಅದು ಭಗವಂತನ ಇದೊಂದು ಮನೋಬ್ರಹ್ಮ, ನಿನ್ನ ಮನಸ್ಸೇ ಭಗವಂತನ ತಿಳಿಸಿಕೊಡುವಂತಹದ್ದು. ಇದು ದೇವರಕ್ಕೆ ತಿಳಿಯಲಿಕ್ಕೆ ಬೇರೆ ಸಾಧ್ಯವೇ ಇಲ್ಲ. ಪ್ರಾಣಿಗಳಿಗೆ ಯಾಕೆ ಭಗವಂತನ ಬಗ್ಗೆ ಗೊತ್ತಿಲ್ಲ, ಮನಸ್ಸು ಕೆಲಸ ಮೈಂಡ್. ಸೊ ಮನೋಬ್ರಹ್ಮ ದೇವರು ಏನು, ದೇವರ ಬಗ್ಗೆ ಕಲ್ಪನೆ, ದೇವರು ಎಂದು, ದೇವರು ಸರ್ವಹಂತ, ದೇವರು ಸರ್ವೋತ್ತಮ, ದೇವರು ಗುಣಪೂರ್ಣ, ಜ್ಞಾನ, ಇದೆಲ್ಲವೂ ನಿನ್ನ ಮನಸ್ಸಿನಿಂದ ನೀನು ತಿಳಿಯಲು ಸಾಧ್ಯ. ನಿನ್ನ ಯಾವಂತ ಹಾಗಾದ್ರೆ ಲೋಕವನ್ನು ತಿಳಿಯಲಿಕ್ಕೆ ಮನಸ್ಸು, ಈಗ ಪದಗಳನ್ನು ತಿಳಿಯಲಿಕ್ಕೆ ಮನಸ್ಸು, ಭಗವಂತನನ್ನು ತಿಳಿಯಲಿಕ್ಕೆ ಮನಸ್ಸು, ನಿನ್ನ ಅರಿವು ನಿನಗೆ ಬರುವುದಕ್ಕೂ ನಿನ್ನ ಮನಸ್ಸಿನ ಕಾರಣ, ನಿನ್ನ ನಾಡುವಂತೆ. ಅದರಿಂದ ಮನ ಉಪಾಸುವ ಮನಸ್ಸಿನಲ್ಲಿ ಭಗವಂತನನ್ನ ಉಪಾಸ, ಮನೋಭಿಮಾನಿಯಾಗಿರತಕ್ಕಂತಹ ಪ್ರಜ್ಞೆಯಲ್ಲಿ ಅರಿತು ಚಂದ್ರಶಕ್ತಿಯ ಬಂದು ಇಪ್ಪತ್ತನೇ ಕಟ್ಟಿದ್ದೆ ನಾನು ಬಹಳ ದೂರ ಇದ್ದಾನೆ. ಆದ್ರೆ ಇಷ್ಟು ಮಾಡಬಾರ್ದು ಮನಃ ಉಪಾಸನೆ, ಆ ಮನಸ್ಸಿನ ಅಭಿಮಾನಿಯಾಗಿರ್ತಕ್ಕಂಥ ಪ್ರಜ್ಞೆಯಲ್ಲಿ ಭಗವಂತನ ಉಪಾಸನೆ ಮಾಡಿದರೆ ಏನಾಗುತ್ತೆ? ಸರ್ವೋ ಮನೋ ಪ್ರಜ್ಞೆ ಇತ್ಯಾಸ್ತಿ ಯಾವತ್ ಮನಸೋದಕಂ ತತ್ರಾಸ್ತಿ ಸಾ ಕಾಮಚಾರೋ ಭವತಿ. ಯೋ ಮನೋ ಪ್ರಜ್ಞೆ ಇತ್ಯಾಸ್ತಿ, ಮನಸ್ಸಿನಲ್ಲಿ ಉಪಾಸನೆ ಮಾಡಿದರೆ ಭಗವಂತ ಮನಸ್ಸಿನ ಒಳಗೆ ಮನಃಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಭಗವಂತನು ನಿಜವಾಗಿ ಮನಃಶಬ್ದ ವಾಚ್ಯ ಅಂತ ಉಪಾಸನೆ ಮಾಡಿದರೆ ಆ ಮನಸ್ಸಿನಲ್ಲಿರತಕ್ಕಂತಹ ಭಗವಂತನ ಅನುಗ್ರಹದಿಂದ ಆ ಉಪಾಸನೆ ಫಲವಾಗಿ ಮನಸ್ಸಿನ ಅಭಿಮಾನಿಗೆ ಎಷ್ಟು ವ್ಯಾಪ್ತಿ ಇದೆ, ಅಧಿಕಾರ ವ್ಯಾಪ್ತಿ, ತತ್ರ ಯಥಾ ಕಾಮಚಾರ ಬಗ್ಗೆ ಉಪಾಸನೆಯಿಂದ ಭಗವಂತ ಮುಚ್ಚಿಸಿಕೊಂಡವನು ಅಷ್ಟು ವ್ಯಾಪ್ತಿ ಉಂಟಾಗುತ್ತದೆ. ಮಹಾತ್ಮ ಬಹಳ ದೊಡ್ಡ ಸಂಗತಿ ಆಯಿತು. ನಾರದರು ಹೇಳ್ತಾರೆ, ಅಸ್ತಿಗಳು ಮನಸ್ಸು ಕುಯ ಅದಕ್ಕಿಂತೆಲ್ಲ ಇಲ್ಲ, ಮನಸ್ಸೇ ಕೊನೆಯೋ ಅಂತ ಹೇಳ್ತಾರೆ. ಮನಸ್ಸಿಗಿಂತ ಇಂಪಾರ್ಟೆಂಟ್ ಆದ ಸಂಗತಿ ಇಲ್ಲೇ, ನಮಗೆ ಉಪಾಸನೆ ಪ್ರತೀಕ. ಅಸ್ತಿಗಳು ಅಸ್ತಿವ ಮನಸ್ಸು, ಅಯ್ಯೋ ಮನಸ್ಸಿಗಿಂತ ಶ್ರೇಷ್ಠ ಆಗುವಂತ ಮನಸ್ಸಿಗಿಂತ ಮುಖ್ಯವಾದ ಸಂಗತಿ ಯಾವುದು? ಸಂಕಲ್ಪೋ ವಾವ ಮನಸೋ ಭೂಯ ಭೂಯಾನ್ನ ಮನಸ್ಸಿಗಿಂತ ಸಂಕಲ್ಪ. ಸಂಕಲ್ಪ ಅಂದ್ರೆ ಸಂಕಲ್ಪ ನಮ್ಮಲ್ಲಿ ಮನಸ್ಸಿನಲ್ಲಿ ನಾವು ಮಾಡತಕ್ಕಂತಹ ನಿರ್ಧಾರಗಳಿಗೆ ಸಂಕಲ್ಪ ಅಂತ ಹೇಳಿ ನಮ್ಮಲ್ಲಿ ನಮ್ದು ಏನಾಗುತ್ತೆ ಅಂದ್ರೆ ನಾವು ಸಂಕಲ್ಪ ಮಾಡುದು ಅಂತ ಪೂರ್ವಜರು ಮಾಡುದು ನಾವು ಮಾಡಬೇಕು ಸಂಕಲ್ಪ. ಪೂರ್ವಜರಲ್ಲ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಲ್ಲ ಅದು ಸಂಕಲ್ಪ. ಸಂಕಲ್ಪ ಅಂದ್ರೆ ಇಟ್ಸ್ ಎ ಮೆಂಟಲ್ ಡಿಸಿಷನ್. ಸಂಕಲ್ಪ ಕರ್ಮ, ಮೊದಲು ನಾನು ಹೀಗೆ ಮಾಡಬೇಕು, ನಾನು ಓದಬೇಕು, ನಾನು ವಿದ್ವಾಂಸನಾಗಬೇಕು, ನಾನು ಜನರಾಗಬೇಕು. ಇದು ಮನಸ್ಸಿಗಿಂತ ಸಂಕಲ್ಪ ದೊಡ್ಡಪ್ಪ. ಈ ಸಂಕಲ್ಪ ಇರುವುದು ಮನಸ್ಸಿಗೆ ಹೇಗಿಲ್ಲ, ಪ್ರಾಣಿಗಳಿಗೂ ಮನಸ್ಸಿದೆ ಸಂಕಲ್ಪ ಇಲ್ಲ. ಅದರೊಳಗೆ ಭಗವಂತ ಸಂಕಲ್ಪನಾಮುಖವಾದಂತಹ ದೇವತಾ ಶಕ್ತಿಯನ್ನು ಇರಲಿಲ್ಲ. ಒಂದು ಸಂಕಲ್ಪ, ಸಂಕಲ್ಪ ನಾನು ಈಗ ಆಗಬೇಕು, ಒಂದು ನಿರ್ಧಾರ ಬೇಕು ಮನಸ್ಸು, ಅಚ್ಚಲ ಸಂಕಲ್ಪ ಇರುವುದು ಇದ್ರೆ ಪ್ರಯತ್ನ ಮಾಡ್ತಾನೆ. ನಾಲ್ಕು ದಿವಸ ಪ್ರಯತ್ನ ಮಾಡಿದ ಸ್ವಾಮಿ ನಮ್ಮದೇ ಆಗುವಂತಹ ದೇವಾಂಶ ಸಂಬಂಧರಿಗೆ ನಮ್ಮಲ್ಲಿ ಹೇಳಿದ ದೇವಾಂಶ ಸಂಬಂಧರಿ ದೇವಾಂಶ ಬುದ್ಧಿ ಏನಾಗ್ಬೇಕಾದ್ರೆ ನಮಗೆ ಆಗ್ಬೇಕಾದ್ರು ದೇವಾಂಶ ಸಂಬಂಧರಿಗೆ ಯಾರು ಸಂಜ್ಞಾನ ಆದ ಅಂತಾರೆ ದೇವಾಂಶ ಸಂಬಂಧವನ್ನು ಏನಾಗ್ಬೇಕು ಎಲ್ಲ ಅದೆಲ್ಲ ದೇವಾಂಶ ಸಂಬಂಧರಿಗೆ ನಮ್ಮಲ್ಲಿ ತುಂಬಾ ಜನ ಹೇಳುವ ಕೇಳಿದ್ದೆ. ನಾನು ಹೆಚ್ಚು ಮುಟ್ಟಾಡ್ತಾನೆ ದೇವಾಂಶ ಸಂಬಂಧರಿಗೆ ಹೇಳಿದಂತ ಶಾಸ್ತ್ರೀಯ ನಮ್ಮ ಇದು ಎಸ್ಕೇಪಿಸ್ಟ್ ಯಾವುದು ದೇವಾಂಶ ಸಂಕೂಟರಿಗೆ ಹೇಳಿದ ಪ್ರತಿಯೊಂದು ಸಾಧನೆ ಮನುಷ್ಯಾಂಶ ಸಂಕೂಟರಿಗೆ ಹೇಳಿ ಮನುಷ್ಯರು ಏನ್ ಮಾಡಬೇಕು ಅಂತ ದೇವರು ಏನ್ ಮಾಡಬೇಕು ಅಂತ ಶಾಸ್ತ್ರ ಹೇಳೋದಲ್ಲ. ದೇವಾಂಶ ಸಂಕೂಟರು ಮನುಷ್ಯರು ಏನ್ ಮಾಡಬೇಕು ಅಂತ ಅದನ್ನು ಶಾಸ್ತ್ರ ಹೇಳಿದ್ದನ್ನ ಮಾಡಿದವರು ಸಂಕೋಚಲ್ಲಿ ಬರ್ತಾರೆ. ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ಅಷ್ಟೇ. ಹೀಗೆ ಸಂಕಲ್ಪ ಸಂಕಲ್ಪದ ನಿಮಗೆ ಯಾವುದು ಅದಕ್ಕಿಂತ ಈಗ ಇಪ್ಪತ್ತನೇ ಮಟ್ಟಿಗಿಂತ ಹಿಂದೆ ಹೋದೆವು ನಮ್ಮ ಹದಿನೆಂಟು ಹತ್ತೊಂಬತ್ತು ಎರಡು ಮಟ್ಟದಲ್ಲಿ ಗಣದೇವತೆಗಳಿದ್ದಾರೆ, ಮರುತು ಗಣಗಳು ಆ ಹೊಸ ಗಣಗಳು ಎಲ್ಲ ಇದ್ದಾರೆ. ಬಟ್ ಹದಿನೇಳನೇ ಮಟ್ಟಿಗೆ ಬಂದ್ಬಿಟ್ಟಿದ್ದ ನಮಗೆ ಮಿತ್ರ ಹದಿನೇಳನೇ ಮಟ್ಟದಲ್ಲಿ ಅವರು ಆರು ಮಂದಿ ಆದಿತ್ಯರು ಹದಿನೆಂಟು ಎಂಟನೇ ಮೆಟ್ಟಲಿದ್ದಾನೆ. ಇವು ಒಬ್ಬ 20 ಲೇಯರ್ ಆಗಿ ಮುಂದೆ ಎಂಟನೇ ಇನ್ನು ನಿತ್ತಲಿಗಿಂತ ಮೇಲ್ನವರು ಉಳಿದ 4 ಮಂದಿ ನಿತ್ತಲಿಗಿಂತ ಮೇಲ್ನವರು ಅದರಲ್ಲಿ ಬರುವನು ವರುಣ ಇಂದ್ರ ಭಗವಂತ ಸೂರ್ಯ ಇವು 4 ಇದರೆಲ್ಲ ನಿತ್ತಲಿಗಿಂತ ಮೇಲ್ನವರು ನಿತ್ತಲಿಗಿಂತ ಕೆಳಗಿನವರಲ್ಲಿ ಪ್ರತಿನಿಧಿ ಒಬ್ಬರು ಮತ್ತೆ 6 ಜನ ಇದ್ದಾರೆ 18 ಮಂದಿ ಅಂತ ಬಿಟ್ಟು ನಾವು ಬಹಳ ಮುಖ್ಯವಾದ ಉಪಾಸನೆ ಇಲ್ಲ ಗುರುವಿನ ಮಿತ್ರನಾಮಕನಾದ ಆದಿತ್ಯ ಸೂರ್ಯ ಅಲ್ಲ ಎಷ್ಟೋ ಕಡೆ ತಪ್ಪು ಬರೀತಾರೆ ಮಿತ್ರನಾಮಕನಾದ ಸೂರ್ಯ ಪ್ರತ್ಯನ್ಯ ನಾಮಕನಾದ ಸೂರ್ಯ ಸೂರ್ಯ ಅಲ್ಲ ಸೂರ್ಯಗೊಬ್ಬನೇ 12 ಜನ ಸೂರ್ಯರಿಲ್ಲ 12 ಮಂದಿ ಆದಿತ್ಯರು ಆದಿತ್ಯರು ಅಂದ್ರೆ ಆದಿತ್ಯ ಮಕ್ಕಳು ಬಹಳ ಕನ್ಫ್ಯೂಷನ್ ಮಾಡಿಕೊಡ್ತಾರೆ ಯಾಕಂದ್ರೆ ಇಲ್ಲದೇ ಇದ್ರೆ ಶಕ್ರ ನಾಮಕ ಶಕ್ರನೂ ಒಬ್ಬ ಹನ್ನೆರಡು ಇಂದ್ರ ಒಬ್ಬ ವರುಣ ಒಬ್ಬ ಸೂರ್ಯ ಅಲ್ಲ ಸಮುದ್ರ ಜಲಾಶಯವಾಗಿ ವರುಣನೂ ಒಬ್ಬ ಸೂರ್ಯನೂ ಒಬ್ಬ ಸೂರ್ಯನೂ ಒಬ್ಬ 12 ಮಂದಿಯಲ್ಲಿ ಸೂರ್ಯನು ಒಬ್ಬ 12 ಮಂದಿಯೂ ಸೂರ್ಯರಲ್ಲ ಆದಿತ್ಯರು ಆದಿತ್ಯರು ಅಂದ್ರೆ ಆದಿತ್ಯ ಮತ್ತೊಂದು ಅವರಿಗೆಂದರೂ ಸೂರ್ಯರಲ್ಲ ಒಬ್ಬನೇ ಸೂರ್ಯರು ರಾಮನನು ಒಬ್ಬ ಅವನು ಸೂರ್ಯ ರಾಮನು ಸೂರ್ಯ ಅಲ್ಲ ಇಂದ್ರ ಸೂರ್ಯ ಅಲ್ಲ ವರ್ಣ ಸೂರ್ಯ ಅಲ್ಲ ಈ ಮಿತ್ರ ಅಲ್ಲ ಮುಂಜನೆಯ ಅಲ್ಲ ತೊಷ್ಟ ಅಲ್ಲ ಸವಿತಾ ಅನ್ನುವ ಸೂರ್ಯ ಅಲ್ಲ ದಿವಸ್ವ ಅನ್ನುವ ಒಬ್ಬ ಮಕ್ಕಳು ಸೂರ್ಯ ಸರಿ ಹಾಗಾಗಿ ಈ ಮಿತ್ರ ಅನ್ನತಕ್ಕವನು ಅವನು ಸೂರ್ಯ ಅಲ್ಲ ಆದರೆ ಸೂರ್ಯನಂತೆ ಅವನಿಗೆ ಒಂದು ಫಂಕ್ಷನಿಂಗ್ ಮಿತ್ರ ಬಹಳ ಮಹತ್ವದ ದೇವತೆ ನೋಡಿ ನಮ್ಗೆ ಅಲ್ಲಿಂದೇ ಪ್ರಾರಂಭ ಆಗುವುದು ಪ್ರಾರ್ಥನೆ ಶನ್ನೋ ಮಿತ್ರ ಶನ್ ವರುಣ ಶನ್ನೋ ಭವತ್ಪರ್ಯವ ಶನ್ನೋ ಮಿತ್ರ ನಮಗೆ ಮಿತ್ರ ಆನಂದವನ್ನು ಕೊಡಲಿ ಯಾಕೆ ಮಿತ್ರನಿಂದ ಪ್ರಾರಂಭ ಆಗುತ್ತೆ ಪ್ರಾರ್ಥನೆ ಮಿತ್ರ ಹಗಲಿನ ದೇವತೆ ಸಂಕಲ್ಪದ ದೇವತೆ ಮತ್ತು ಹಗಲಿನ ದೇವತೆ ನಮ್ಮ ಹಗಲಿನಲ್ಲೆಲ್ಲ ಭಗವಂತನ ಚಿಂತನೆಯಿಂದ ನಮ್ಮ ಹಗಲೆಲ್ಲ ಆನಂದಮಯವಾಗಲಿ ಶನ್ನು ವರುಣ ರಾತ್ರಿಯ ದೇವತೆ ಭಗವಂತನ ಚಿಂತನೆಯಿಂದ ನಮ್ಮ ರಾತ್ರಿಯೆಲ್ಲ ಸುಖಮಯವಾಗಲಿ ನಮ್ಮ ಬದುಕಿನ ಹಗಲು ರಾತ್ರಿ ಆನಂದಮಯವಾಗಲಿ ಎಂಬುದು ಶನ್ನೋ ಮಿತ್ರ ಶಂಭೋಣ ಮಿತ್ರ ಹಗಲಿನ ದೇವತೆ ವರುಣಾದ ರಾತ್ರಿ ಅದನ್ನ ತಮಾಷೆಯಾಗಿರುವುದಿಲ್ಲ ಹಗಲಿನ ಸೂರ್ಯ ಮತ್ತು ರಾತ್ರಿಯ ಸೂರ್ಯ ನಾನು ವಿನೋದಕ್ಕೂ ಸ್ವಲ್ಪ ಮಿತ್ರ ಅಂದ್ರೆ ಹಗಲಿನ ಸೂರ್ಯ ಅಥವಾ ಭಾರತದ ಸೂರ್ಯ ವರುಣ ಅಂದ್ರೆ ಅಮೆರಿಕದ ಸೂರ್ಯ ಅಮೆರಿಕದಲ್ಲಿ ಸೂರ್ಯ ಮುಳಿದ ರಾತ್ರಿ ಅಲ್ವಾ ಅದು ರಾತ್ರಿಯ ಸೂರ್ಯ ಅಮೆರಿಕದಲ್ಲಿ ಸೂರ್ಯ ಹೋದಾಗ ನಮ್ದು ವರುಣ ಅಮೆರಿಕದ ಸೂರ್ಯ ನಮಗೆ ವರುಣ ನಮ್ಮ ಸೂರ್ಯ ಅಮೆರಿಕದವರಿಗೆ ವರುಣ ಅದು ರಾತ್ರಿ ಇಲ್ಲಿ ಸೂರ್ಯೋದಯ ಅದ ಹೀಗೆ ಹಗಲು ರಾತ್ರಿಗಳು ಹಗಲನ್ನು ನಿಯಂತ್ರಿಸುವ ಮಿತ್ರ ರಾತ್ರಿಯನ್ನು ನಿಯಂತ್ರಿಸುವ ವರುಣ ಅಷ್ಟೇ ಅಲ್ಲ ಅವರು ಹಗಲು ಮತ್ತು ಸಂಕಲ್ಪದ ದೇವತೆ ಮಿತ್ರ ಅವರು ಸಂಕಲ್ಪದ ದೇವತೆ ಹೆಸರು ಅವರಿಗೆ ಸಂಕಲ್ಪ ಯಾಕೆಂದ್ರೆ ಮನಸ್ಸಿನ ಮೂಲಕ ಸಂಕಲ್ಪ ಯತಿ ನಮಗೆ ನಮ್ಮಲ್ಲಿ ಮನಸ್ಸಿನಲ್ಲಿ ಒಂದು ನಿರ್ಧಾರ ತಂದುಕೊಡತಕ್ಕ ದೇವತೆ ಅವರು ಹಗಲು ಮಾತ್ರ ಸಂಕಲ್ಪ ಮಾಡು ರಾತ್ರಿ ಸಂಕಲ್ಪ ಮಾಡುವುದು ರಾತ್ರಿ ನಿದ್ರೆ ಸಂಕಲ್ಪ ರಾತ್ರಿ ಸಂಕಲ್ಪ ನಿದ್ರೆ ಆಕರಿಷಿ ಬಿದ್ದರೆ ನಿದ್ರೆ ಮಾತಾಡಿಕೊಂಡು ನಿದ್ರೆ ಬಂದರೆ ನಿದ್ರೆ ಮಾಡುತ್ತೇನೆ ಸಂಕಲ್ಪಕ್ಕೆ ಸಂಕಲ್ಪ ಇಲ್ಲ ರಾತ್ರಿಯಲ್ಲಿ ಸಂಕಲ್ಪ ಎಲ್ಲ ಹಗಲು ಹಗಲು ಹೊತ್ತು ಸಂಕಲ್ಪ ಕೆಲವರಿಗೆ ಇರುತ್ತೆ ರಾತ್ರಿ ನಿದ್ರೆ ಬಿಟ್ಟು ಯಾರ್ಯಾರು ಮನೆಯಲ್ಲಿ ಕಲಿತೇನೆ ಮಾಡಿ ದೌಡೆ ಮಾಡುವವರಿಗೆ ನಿಂತಿದ್ರೆ ರಾತ್ರಿ ಹೊತ್ತು ಸಂಕಲ್ಪದ ಕಾಲ ಅಲ್ಲ ವಿಶ್ರಾಂತಿಯ ಕಾಲ ಹಗಲಿಂದ ಸಂಜೆಯ ಕಾಲದ ಬೆಳಗ್ಗೆ ಮನುಷ್ಯ ಏನೇನನ್ನೋ ಸಂಕಲ್ಪ